ಜ್ವಾಳ, ಜ್ವಾಳದ ಹಿಟ್ಟ, ರವಾ, ಪ್ರತಿಯೊಂದನು ನಮ್ಮ ಭೂಮಿಯಲ್ಲೇ ಬೆಳೆದಿದ್ದು. ನಾವು ಮುಂಜಾನೆ 100 ರೂಪಾಯಿ ಕೊಟ್ಟಕ್ಕೆ ಅಂಗಡಿ ತಾಕೋತೀವಿ. ನಾವೆಲ್ಲ ಹೈರಾಣಾಗಿದ್ದು ಹೋಗಿ ಅಡತಿ ಕೊಡ್ತೀವಿ. ಅಡತಿವು ಯಾವನೋ ಒಬ್ಬ ಕಂಪನಿಯ ತಗೊಂಡ್ಕೊಂಡು ಕೈಗಾರಿಕಾ ಅವ ಇಂಡಸ್ಟ್ರಿಯಲ್ ಆಗಿ ಬ್ರ್ಯಾಂಡ್ ಹಾಕ್ತಾರೆ ಅವರು. ಆ ಬ್ರ್ಯಾಂಡ್ ಬಂದು ಅಂಗಡಿ ಬರ್ತೈತಿ. ಮತ್ತೆ ಮುಂಜಾನೆ ನಾವು ಕಿಶೆಗೆ 100 ರೂಪಾಯಿ ತಗೊಂಡು ಹೋಗಿ ಅಂಗಡಿಗೆ ಹೋಗಿ ಎಣ್ಣೆ ತಂದೆವು, ತೊಗರಿಬೇಳೆ ತಂದೆವು, ಶೇಂಗಾ ತಂದೆವು, ಬೆಲ್ಲ ತಂದೆವು, ಸಕ್ಕರೆ ತಂದಿದ ಎಲ್ಲಿದ್ರಿ? ನಮ್ದೇ ಇಲ್ಲ. ಅದಕ್ಕಾಗಿ ಸರ್ಕಾರ ಏನು ವಿಚಾರ ಮಾಡಕತ್ತಪ್ಪ ಅಂದ್ರೆ ನಾವ್ ಎಷ್ಟು ದಿವಸ ಬಡವರಾಗಿರ್ಬೇಕು? ಅದಕ್ಕೆ ನಮ್ ಸಲುವಾಗಿ PMFM ಅಂತ ಒಂದು ಯೋಜನೆ ಬಂದೈತಿ. ನೀವು ಇವತ್ತ ತೊಗರಿ ಬೆಳಿತೀರಿ, ಡೈರೆಕ್ಟ್ ಕೊಡಬೇಡ್ರಿ, ಒಂದು ದಾಲ್ ಮಿಲ್ ಹಾಕ್ರಿ. ದಾಲ್ ಮಿಲ್ ಅಂತಂದ್ರೆ ಬಹಳ ದೊಡ್ಡದಲ್ಲ, ಲಕ್ಷಾನುಗಟ್ಟಲೆ ಕೋಟಿಗಟ್ಟಲೆ ಹಾಕ್ಬೇಕಂತೇನಿಲ್ಲ. ನಮ್ದು ಕಿರು ಸಂಸ್ಕರಣ ಘಟಕ ಐತಿ. ಕಿರು ಸಂಸ್ಕರಣ ಅಂದ್ರೆ 30 ಲಕ್ಷ ರೂಪಾಯಿ ನಮ್ದು ಅಷ್ಟೇ ಲಾಸ್ಟ್. ನೀವು 35 ಲಕ್ಷ ರೂಪಾಯಿ ಲೋನ್ ತಗೊಂಡ್ರೆ 15 ಲಕ್ಷ ರೂಪಾಯಿ ಸಬ್ಸಿಡಿ, 50% ಆಗದ್ರಿ. ಇಷ್ಟೇ ಸಣ್ಣ ಸಣ್ಣ ನೀವು 50,000 ರಿಂದ 35 ಲಕ್ಷ ತನ ಸಣ್ಣ ಸಣ್ಣ ಯೂನಿಟ್ಗಳು ಹಾಕೊಡ್ರಿ. ನೀವು ಒಮ್ಮೆ ನಮ್ ಕೆಲಗ ಏನ್ ಗೊತ್ತಂದ್ರೆ ಮಾಡದೆ ದೊಡ್ಡದೇ ಮಾಡ್ಬೇಕು. ನಾವು ಗೋಳ ಗುಂಟೆ ಕಟ್ಟೋದಿಲ್ಲ, ಬಾರಕಮ್ಮನ ನಮ್ದು ಸಣ್ಣ ಸಣ್ಣದಿಂದ ಮೆಟ್ಲು ಏರ್ಕೋತ ಹೋದ್ರ ನೀವತ್ತೊಂದು 10 ಮಂದಿ ತೊಗರಿ ಮಾಡಿ ನಮ್ ಎಫ್ಎಫ್ ಕೊಡ್ರಿ, ನಾವು ಮಾರ್ಕೆಟಿಂಗ್ ಮಾಡ್ತೀವಿ. ಇವತ್ತು ಕಡ್ಲಿ ಬೆಳೆದವ್ರು ಕಡ್ಲಿ ಹಿಟ್ಟು ಕೊಡ್ರಿ, ನಾವು ಮಾರ್ಕೆಟ್ ಮಾಡ್ತೀವಿ. ಎಣ್ಣೆ ಕೊಡ್ರಿ, ನಾವು ಮಾರ್ಕೆಟ್ ಮಾಡ್ತೀವಿ. ಯಾಕೆ ಇದು ಹೇಳಕತ್ತೀನಪ್ಪ ಅಂತಂದ್ರೆ ನಾವು ಸಣ್ಣ ಸಣ್ಣ ಮಾರ್ಕೆಟಿಂಗ್ ಏನ್ ಹೋಗ್ಬೇಕ್ರಿ? ನಾವು ಖುಷಿಯಾಗಿ ಯಾವಾಗ ಇರ್ತೀವಿ? ನಾವು ಆರ್ಥಿಕವಾಗಿ ಲಾಭದಾಗಿದ್ದು ಆರ್ಥಿಕ ಸಬಲರಾದಾಗ ಮಾತ್ರ ಖುಷಿ ಇರ್ತೀವಿ. ಆರ್ಥಿಕ ಸಬಲರ ನಾವು ಆಗ್ಲಿಲ್ಲ ಅಂತಾರೆ, ಖುಷಿ ಎಲ್ಲಿಂದ ಬರ್ತೈತ್ರಿ? ಅದಕ್ಕೆ ಬೀಜ ಐತಿ. ನಮ್ ಸಿಂಧಗೆ ಜವಾರಿ ಅಂತ ಹೇಳಿ ಒಂದು ನಾವು ಬ್ರ್ಯಾಂಡ್ ಮಾಡಿವಿ. ಜವಾರಿ ಅಲ್ಲಿ ಅಂದ್ರೆ ನಮ್ ಬ್ರ್ಯಾಂಡ್, ನೀವ್ ಏನ್ ಬೆಳೆದಿರ್ತಾರಲ್ಲ ಕೊಡ್ರಿ ನಮಗ, ನಾವು ಬ್ರ್ಯಾಂಡ್ ನಾಗ್ ಮಾಡ್ತೀವಿ. ಯಾಕಂತಂದ್ರ ಬ್ರ್ಯಾಂಡ್ಗಳು ನೋಡ್ರಿ, ಇವತ್ತೆಲ್ಲಾನು ಒಬ್ಬೊಬ್ರೆ ಮಾಡಕ್ ಆಗಂಗಿಲ್ಲ. ಅದು ನೀವು ಮಾಡೋ ಬ್ಯಾಡ್ರಿ, ನಮ್ಮ ರೈತ ಕಂಪನಿ ಸದಸ್ಯರಾಗ್ರಿ, ನೀವ್ ಬೆಳೆದಿದ್ದನ್ನ ನಮಗ್ ಕೊಡ್ರಿ, ಅದಷ್ಟು ನಾವು ಸ್ಟಾರ್ಟ್ ಆಗಿ ತಗೊಂಡು ನಾವು ಅಂಗಡಿಗೆ ಮಾಡ್ತೀವಿ. ಇದು ನಮ್ದು ನಿಮ್ದು ಸಂಬಂಧ ಏನಪ್ಪಾ ಅಂತಂದ್ರೆ ರೈತರದು ಕಂಪನಿ ಸಂಬಂಧ. ಒಬ್ಬನಿಗೆ ಏನ್ ಮಾಡಕ್ ಆಗಲ್ಲೋ ಅದು ಕಂಪನಿಯಲ್ಲಿ ಬಂದು ಮಾಡುವಂತದ್ದು. ಅದಕ್ಕೆ ನೀವು PMFM ಸ್ಕೀಮ್ ಬಂದ್ರ 50% ಸಬ್ಸಿಡಿ ಅದ್ರಿ. ಅದ್ರ ಡಿಸ್ಟಿಕ್ ರಿಸೋರ್ಸ್ ಪರ್ಸನ್ ನಾನು. ಅದಕ್ಕೆ ಒಳ್ಳೆ ರೀತಿಯಿಂದ ಈ ಸ್ಕೀಮ್ ತಾವು ಉಪಯೋಗಿಸ್ಕೊಂಡ್ರೆ ನಾವು ನಿಮ್ಗೆ ಅಪ್ಲಿಕೇಶನ್ ಹಾಕ್ತೀವಿ, ಲೋನ್ ಹೆಂಗ್ ತಗೋಬೇಕಂತ ಹೇಳ್ತೀವಿ, ನಿಮಗೆ ಸಬ್ಸಿಡಿ ಬರೋದು ಎಲ್ಲ ನಾವು ಹ್ಯಾಂಡ್ ಹೋಲ್ಡಿಂಗ್ ನಾವು ಮಾಡ್ತೀವಿ. ಅದ್ರ ದೃಷ್ಟಿಯಿಂದ ನಾವೀಗ ರೈತ ಏನಾಗಬೇಕಪ್ಪ ಅಂತಂದ್ರ ಆರ್ಥಿಕವಾಗಿ ಬಲಿಷ್ಠನಾದಾಗ ಮಾತ್ರ ರೈತ ನಮ್ದು ಇದೈತ್ರಿ. ಯಾಕಂತಂದ್ರೆ ಇವತ್ತು ನಾ ಸಾಮಾಜಿಕ ಚಿಂತನೆ ಮಾಡಕ್ಕೆ ನಮ್ಮ ರೈತರ ಮಕ್ಕಳು ಹೆಂಗ್ ಕೊಡಲಾಗ್ಯಾರ, ಅದನ್ನೂ ಒಂದು ನಮ್ ಇಶ್ಯೂಸೇ. ಯಾಕಂದ್ರೆ ಸಮಾಜದಲ್ಲಿ ನಮ್ಮಿಂದ ಏನೇನ್ ಆಗ್ತಪ್ಪ ಅಂತಂದ್ರೆ ಅದಕ್ಕೆ ನಾವು ಪರಿಹಾರ ಕಂಡ್ಕೋಬೇಕಲ್ಲ. ಅದಕ್ಕೆ ಎಲ್ಲಾ ದೃಷ್ಟಿಯಿಂದ ನಾವು ಏನಾಗಬೇಕಪ್ಪ ಅಂದ್ರೆ ಮಕ್ಕಳೆಲ್ಲ ಕಲ್ತಿರ್ತಾರ, ನೌಕರಿ ಇಲ್ಲ. ಅದಕ್ಕೆ ನೌಕರಿ ನೀವು ಮತ್ತೊಬ್ಬರಂತ ಹೋಗ್ಬೇಡ್ರಿ, ಉದ್ಯಮಿಯಾಗೂ ಉದ್ಯೋಗ ನೀಡು. ನೀವು ಸಾಕು ನನ್ನ 5 ಮಂದಿ ಕೆಲಸ ಕೊಡ್ರಿ, ನಮ್ ಮನೆ ಇಷ್ಟು ಉದ್ದಾರ ಆದ್ರೆ ಸಾಕು, ನಾವು ಹೊರಗಿಂದೆಲ್ಲ ವಿಚಾರ ಮಾಡೋದ್ಬೇಡ. ತಾನೇ ನಮ್ ಒಂದು ಕುಟುಂಬ ಉದ್ದಾರ ಆತಂದ್ರೆ ಕುಟುಂಬಗಳು ತಾವೇ ಉದ್ದಾರ ಆಗ್ತಾವ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಆರ್ಥಿಕ ಸಬಲರಾಗ್ರಿ, ಈ ಸ್ಕೀಮ್ ಉಪಯೋಗ ತಗೊಳ್ರಿ ಅಂತ ನಾನು ಹೇಳಕ್ ಬಯಸ್ತೀನಿ. ನಮ್ ಕಾಶಿಬಾಯಿ ಮೇಡಮ್ ಅವರು ಈಗಾಗಲೇ 3 ಕೋಟಿದು ಇಂಡಿಯೊಳಗ ಇನ್ಕ್ಯುಬೇಟಿ ಅಂತ ಹೇಳಿ ಎಲ್ಲ ಹಣ್ಣ ಏನ್ ಮಾಡ್ತೀವಲ್ರಿ ಅದನ್ನ ತಯಾರಿಸಿ ಪುಡಿ ಮಾಡೋದಾಗ್ಲಿ, ಜ್ಯೂಸ್ ಮಾಡೋದಾಗ್ಲಿ, 3 ಕೋಟಿ ಒಂದು ಯೋಜನೆ ಮಾಡಿ ಈಗಾಗಲೇ ಇಂಡಿಯಲ್ಲಿ ಅವರು ಪರ್ಮಿಷನ್ ತಗೊಂಡು ಸ್ಟಾರ್ಟ್ ಮಾಡ್ಯಾರ. ಅಂತವು ಇಂಡಸ್ಟ್ರಿಯಲ್ ಬರಬೇಕಾಗಿತ್ತಪ್ಪ ಅಂತಂದ್ರೆ ಸ್ವಲ್ಪ ಟೈಮ್ ಐತಿ. ನಮ್ಮ ಜಿಲ್ಲೆ ಹಣ್ಣುಗಳ ಜಿಲ್ಲೆ, ತರಕಾರಿಗಳ ಜಿಲ್ಲಾ, ಕಾಳೆ ಕಡಿ ನಮ್ದು ಎಲ್ಲ ಅದ, ನಾವು ಏನ್ ಎದುರಿಗೂ ಕಡಿಮೆ ಇಲ್ಲ. ಒಂದ್ ಇಂಡಸ್ಟ್ರಿಯಲ್ ಮಾಡ್ಬೇಕಾಯ್ತಂದ್ರೆ ಸಾಕಷ್ಟು ಸೋರ್ಸ್ ಐತಿ, ಆದ್ರೆ ಮುಂದ್ ಬರಲಾಗಿರಲ್ಲ. ಅಷ್ಟು ದೊಡ್ಡ ಪ್ರಮಾಣದಾಗ ಮಾಡೋದ್ ಬೇಡ್ರಿ. ಸಣ್ಣ ಸಣ್ಣ ಕಿರು ಅಂತಂದ್ರೆ 50,000 ರಿಂದ 35 ಲಕ್ಷದವರೆಗೆ ಇರುವಂತ ಘಟಕಗಳು ಮಾತ್ರ ನೀವು ಹಾಕೊಡ್ರಿ. ಹೆಜ್ಜೆ ಹೆಜ್ಜೆ ಚಾಂಟೋಣಿ ಏರ್ಕೋತ ಹೋದಾಗ ನಾವೆಲ್ಲರೂ ಸದೃಢಾದಾಗ, ಯಾಕಂತಂದ್ರೆ ಇವತ್ತು ಒಂದ್ ಸಲ ನೀವು ಬೆಳಿಗ್ಗೆ ಬಿಟ್ರೆ ದೇಶ ಎಲ್ಲ ಉಪವಾಸ ಕುಂದಿರ್ತದ್ರಿ. ರೈತನೇ ಅನ್ನದಾತ, ಅದ್ರ ಸಲುವಾಗಿ ನೀವು ಆರ್ಥಿಕವಾಗಿ ಬೆಳೀರಿ, ಸಬಲರಾಗಲಿ ಅಂತ ಹೇಳಿ ನಮ್ ಸ್ಕೀಮ್ ಉದ್ದೇಶ ಐತಿ. ಅದ್ರಾಗೆ ತಾವೆಲ್ಲರೂ ಇದ್ರ ಪ್ರಯೋಜನ ತೆಗೆದುಕೊಡ್ರಿ ಅಂತ ಹೇಳಿ ಈಗ ರೈತ ಉತ್ಪಾದನ ಕಂಪನಿಗಳೆಲ್ಲ ಆಗ್ಯಾವ. ಎಲ್ಲಾ ರೈತರು ಬನ್ರಿ, ನಿಮ್ಗೆ ಗೊತ್ತಿರಲಿಲ್ಲ ಅಂತಂದ್ರೆ ಕೇಳ್ರಿ, ನಾವು ಹೇಳ್ತೀವಿ ಈ ಏರಿಯಾದ ಬರ್ತೀವಿ ಎಲ್ಲದಂತ ಕೇಳ್ರಿ, ನಾವು ಹೇಳ್ತೀವಿ. 1,000 ರೂಪಾಯಿ ಮೆಂಬರ್ಶಿಪ್ ಇರ್ತೈತಿ ಆಗ್ರಿ, ಆದಾಗ ಮಾತ್ರ ನಮ್ದು ಏನನ್ನ ತಿಳ್ಕೊಳಕ್ ಬರ್ತೈತಿ. ನಿಮಗ ಮಾರ್ಗದರ್ಶನ ಮಾಡಕ್ಕಾಗ್ಲಿ, ನಿಮ್ ತೊಂದರೆಗಾಗಿ ಸ್ಪಂದಿಸೋದಕ್ಕಾಗಿ ಎಫ್ಎ ಇರ್ತೈತಿ. ಆ ಎಫ್ಎ ಮುಖಾಂತರ ನಾವು ಸಬಲರಾಗಬೇಕಾಗೈತಿ. ಅದಕ್ಕೆ ತಾವೆಲ್ಲರೂ ಈ ಎಫ್ಎದಲ್ಲಿ ಭಾಗವಹಿಸ್ತೀರಂತ ನಾನು ನಂಬಿದ್ದೀನಿ. ಆಮೇಲೆ PMFP ಯೋಜನೆ ತಾವೆಲ್ಲರೂ ತೆಗೆದುಕೊಂಡ್ರೆ ಮಾತ್ರ ಇದು ಏನ್ ಕನಸು ಕಂಡ ಇರಲ್ಲ, ಆ ಕನಸು ಸರ್ಕಾರದ ನನಸಾಗ್ತೈತಿ. ಏನಾರು ಕೇಳದಿತ್ತಂದ್ರೆ ನನ್ನ ಮೊಬೈಲ್ ಸಂಖ್ಯೆ ತಾವ್ ತಗೋಬಹುದು. ನಂದು ಮೊಬೈಲ್ ಸಂಖ್ಯೆ 9924353 27. ತಾವೆಲ್ಲರೂ ಉದ್ಯೋಗವಂತರ ಆಗ್ತೀರಿ ಅಂತ ಹೇಳಿ ತಮ್ಮೆಲ್ಲರಿಗೂ ವಂದಿಸುತ್ತ ನನ್ನ ಮಾತು ನಮಸ್ಕಾರ. ಇದುವರೆಗೆ ವಿಜಯಪುರದ ಹಿಟ್ನಳ್ಳಿ ಫಾರಂನಲ್ಲಿ ಇದೇ ಜನವರಿ 11 ರಿಂದ 13 ರವರೆಗೆ ನಡೆದ

ಈ ಮಕರ ಸಂಕ್ರಾಂತಿಗೆ ಏನಾದ್ರೂ ಹೊಸ ಖರೀದಿ ಮಾಡ್ಬೇಕಾ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ತಗೊಂಡು ಟ್ರಿಪ್ಗೆ ಹೋಗ್ಬೇಕಾ? ದುಡ್ಡಿನ ಚಿಂತೆಯಿಂದ ಈ ಕನಸುಗಳು ನನಸಾಗಿಲ್ಲವೇ? ಈಗ ನಿಮಗಾಗಿ ಹಾಗೂ ನಿಮ್ಮ ಪರಿವಾರಕ್ಕಾಗಿ ಖುಷಿಯನ್ನು ತನ್ನಿ ಮಣಪುರಂ ಗೋಲ್ಡ್ ಲೋನ್ ಒಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್ ಅಡವಿಟ್ಟ ದಿನಗಳಿಗೆ ಮಾತ್ರ ಬಡ್ಡಿ ದರ ಅನ್ವಯ. 7 ಅಥವಾ 15 ದಿನಗಳ ಫಿಕ್ಸ್ಡ್ ಮಿನಿಮಮ್ ಪೀರಿಯಡ್ ಇಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ಗೆ ಭೇಟಿ ನೀಡಿ ಅಥವಾ ಟೋಲ್ ಫ್ರೀ ನಂಬರ್ 1800-420-2233 ಕರೆ ಮಾಡಿ. ಮಣಪುರಂ ಗೋಲ್ಡ್ ಲೋನ್ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕೇಳುವರೆ, ಈಗ ಜನಪದ ಸಂಗೀತದಲ್ಲಿ ಕೇಳಿ ದಕ್ಷಬ್ರಹ್ಮನ ಯಾಗವನ್ನ. ರುದ್ರ ಶ್ರೀ ವೀರಭದ್ರ ದಕ್ಷಬ್ರಹ್ಮನು ಯಜ್ಞ ಮಾಡುತ್ತಿರುವ ವಾರ್ತೆಯನ್ನು ಸತಿದೇವಿಯು ನಾರದರ ಮುಖದಿಂದ ತಿಳಿದು ದಕ್ಷ ಮಹಾರಾಜನ ಸನ್ನಿಧಿಗೆ ಬರುವಂಥವಳಾಗಿದ್ದಾಳೆ. ಅಪ್ಪ, ಪತಿಯಾದ ಪರಶುವನ ಮೇಲೆ ದ್ವೇಷ ಬೇಸಬೇಡ. ನೀನು ಬಂದ ಸಮಯದಲ್ಲಿ ನನ್ನ ಪತಿಯು ಮಾತನಾಡಿಸಲು ಒಂದು ಸಿಟ್ಟಾಗಬೇಡಪ್ಪ. ಕರೆಸಪ್ಪ ನನ್ನ ಪತಿಯನ್ನು ಯಜ್ಞ ಸಮಾರಂಭಕ್ಕೆ. ಅವರಿಲ್ಲದ ಯಜ್ಞ ಪ್ರಾರಂಭಿಸಬೇಡಪ್ಪ. ಇಗೋಸರ ಒಡ್ಡಿ ಬೇಡ್ಕೊಳ್ತಾನಪ್ಪ. ಇಲೇ ತಿರಿದು ತಿನ್ನುವ ತಿರುಕನ ಹೆಂಡತಿ, ಅಂದು ನಿಮ್ಮ ಮನೆಗೆ ಬಂದರೆ ತಂದ ಬೆಂದನೆಂದು ತೆಂಬಿಗೆ ನೀರು ಕೊಡಲಿಲ್ಲ, ತಂದೆಯೊಡನೆ ವಿನೋದವಾಗಿ ಮಾತಾಡಲಿಲ್ಲ. ಈಗ ಉಪದೇಶ ಹೇಳಲು ಬಂದಿರುವೀಯ. ನೀನು ನನ್ನ ಪಾಲಿಗೆ ಸತ್ತಳೆಂದು ತಿಳಿದಿದ್ದೇನೆ. ಶಿವ ಶಿವ, ನಿಮ್ಮಂತ ಕುಲಹೀನ ದಂಪತಿಗಳನ್ನು ಈ ನನ್ನ ಯಜ್ಞ ಸಮಾರಂಭಕ್ಕೆ ಕರೆಯಿಸಿ ಮೊದಲ ಹವಿರ್ಭಾಗ ಇವಳ ಗಂಡನಿಗೆ ಕೊಟ್ಟು ಸಭೆಗೆ ಅಪಮಾನ ಮಾಡಲೇ ಹೊರಟು ಹೋಗಲೇ ಇಲ್ಲಿಂದ. ಶಿವ ಶಿವ, ಎಲೆಯಲವೋ ಶಿವದ್ರೋಹಿಯಾದ ದಕ್ಷ, ಶಿವನಿಂದೆಯನ್ನು ಮಾಡುತ್ತಿರುವೆಯಾ? ನನ್ನ ತಂದೆಯ ಅಪ್ಪಣೆಯಾಗಿದ್ದರೆ ನಿನ್ನ ನಾಲಿಗೆಯನ್ನೇ ಸೀಳೆ ಹಾಕುತ್ತಿದ್ದನಲ್ಲ ದಕ್ಷ. ಅಮ್ಮ, ಈಗಲಾದರೂ ಅಪ್ಪಣೆಯನ್ನು ಕೊಡುತ್ತಾಯಿ. ಕಂದ ನಂದೀಶ, ನಿನ್ನ ಪರಾಕ್ರಮಕ್ಕೆ ಜಗತ್ತು ತತ್ತರಿಸುತ್ತದೆ. ಯುದ್ಧ ಮಾಡುವುದು ಬೇಡ ಕಂದ. ಹೇ ದಕ್ಷ, ನನ್ನ ಪತಿಯ ಅಪ್ಪಣೆಯಾಗಿದ್ದರೆ ಶಕ್ತಿ ರೂಪವನ್ನು ತಾಳಿ ನಿನ್ನ ರಕ್ತವನ್ನು ಗಡಗಡನೆ ಕುಡಿಯುತ್ತಿದ್ದೆ. ನಿನ್ನ ಶಿರಸ್ಸು ಕತ್ತರಿಸಿ ಹೋಗಲಿ ಪಾಪಿ. ಎಲೇ ಚಾಂಡಾಲಿ, ಉಡುವುದಕ್ಕೆ ಸೀರಿಯಿಲ್ಲ, ಉಣ್ಣಲು ಪ್ರಸಾದವಿಲ್ಲ. ಆ ಬೂದಿ ಬಡಕನಿಗೆ ಪತ್ನಿಯಾಗಿರುವ ನಿನಗೆಷ್ಟು ಬಡಿವಾರ? ನಿನ್ನ ಒಡೆಯನಾದ ಶಂಕರನನ್ನೇ ಕಡಿದು ಹಾಕಿ ಕೈಲಾಸದ ಅಧಿಪತಿ ನಾನಾಗಿ ಮೆರೆಯುತ್ತೇನೆ. ಶಿವ ಶಿವ, ಈ ಘಾತಕನಾದ ದಕ್ಷನಿಗೆ ತಾತನೆನ್ನಬಹುದೆ? ಈತನಿಗೆ ನಾನು ಪುತ್ರಿಯಲ್ಲ. ಏನ್ನ ಹಣದ ಒಕ್ಕಗೈರ ಪತಿಗೆ ಹೋಗಿ ಮುಖ ತೋರಿಸದಂತಾಯಿತೆ. ಹೇ ಶಂಭೋ ಶಂಕರ, ಈ ಜೀವನವು ನಿನ್ನ ಪಾದವನ್ನು ಸೇರಲಿ. ಮುಂದಿನ ಜನ್ಮದಲ್ಲಿ ನೀನೇ ಪತಿಯಾಗಬೇಕೋ ಶಂಕರ. ಎಲೆಯಲವೋ ಶಿವದ್ರೋಹಿಯಾದ ದಕ್ಷ, ನನ್ನ ತಾಯಿಯನ್ನೇ ಬಲೆ ತೆಗೆದುಕೊಂಡಿಯ ನೀಚ. ಈಗಿಂದೀಗಲೇ ನಿನ್ನನ್ನು ಇದೇ ಹೋಮದಲ್ಲಿ ಕೆಡವಿಲ್ಲ ದಕ್ಷ. ಹಾ ಹಾ ಹಾ, ನಿಲ್ಲ ನಂದೀಶ. ದಕ್ಷ ಬ್ರಹ್ಮನನ್ನು ಸಂಹಾರ ಮಾಡುವನು ನೀನಲ್ಲ, ಪರಮಾತ್ಮನು ನಮಗೆ ಏನೆಂದು ಕಟ್ಟಪಣೆ ಮಾಡಿದನು. ಅದೇ ಪರಮಾತ್ಮನಿಗೆ ತಿಳಿಸಲಿಕ್ಕೆ ಹೋಗೋಣ. ಅಪ್ಪ, ಸ್ಥಾಯಿಯಾದ ಸತಿದೇವಿಯು ದಕ್ಷ ಬ್ರಹ್ಮನಿಂದ ಶಿವನಿಂದೆಯನ್ನು ಸಹಿಸಲಾರದೆ ಅದೇ ಕೊಂಡದಲ್ಲಿ ಬಿದ್ದು ಪ್ರಾಣ ನೀಗಿದಳೋ ತಂದೆ. ಏನು ಸತಿದೇವಿಯು ಅಗ್ನಿ ಸ್ಪರ್ಶವಾದಳೆ ಫಲನೇ? ಶಿವನ ಉರಿ ನೇತ್ರದಿಂದ ಉದ್ಭವಿಸಿದನು ವೀರಭದ್ರ. ಓ ಅಪ್ಪಯ್ಯ, ನನ್ನನ್ನು ಉದ್ಭವಿಸಲು ಕಾರಣವೇನು? ಇಡೀ ಬ್ರಹ್ಮಾಂಡವನ್ನೇ ದಿಗ್ಗಿಜಗ್ಗರು, ಪಣಿಪತಿಯ ಬಗ್ಗರಿಯನ್ನು ಸೀಳರು, ತೋರು ತೋರು ನಿನ್ನ ವೈರಿಗಳು ಎಲ್ಲಿಯರು ತೋರು. ಕಂದ ವೀರಭದ್ರ, ನಿನಗೆ ತಾಯಿಗೆ ಸಮಾನಳಾದಂತಹ ಸತಿದೇವಿಯು ದಕ್ಷ ಬ್ರಹ್ಮನ ಯಜ್ಞದಲ್ಲಿ ಅಗ್ನಿಯ ಪಾಲಾಗಿರುವಳು. ನೀನು ಅಲ್ಲಿಗೆ ಹೋಗಿ ನಮಗೆ ಸಲ್ಲಬೇಕಾದ ಆವಿರ್ಭಾಗವನ್ನು ಕೇಳು. ಕೊಡದೇ ಇದ್ದ ಪಕ್ಷದಲ್ಲಿ ಶಿವನಿಂದೆ ಮಾಡಿದವರಾರೇ ಇರಲಿ, ನಾಶ ಮಾಡಿ ಬರುವಂಥವನಾಗು. ಯಾರು ನಡೆಸುವ ಪರಿ ಯಜ್ಞವನ್ನು ಮಾಡುತ್ತಿರುವಿರಿ? ನೀವು ನುದಿಮ ಮಂತ್ರವು ಏನನ್ನು ಹೇಳುತ್ತದೆ? ಹರನೇ ಸರ್ವೋತ್ತಮನೆಂಬುದನ್ನರಿಯದೆ ಈ ಪರಿ ಮಾಡುತ್ತಿರುವ ಭ್ರಷ್ಟರೇ. ಯಾರ ಮಗನಯ್ಯ ನೀನು? ಯಾರ ಬಸುರಿನಲ್ಲಿ ಬಂದಿರುವಿ? ಈ ನಮ್ಮ ಸೈನ್ಯ ನಾಶ ಮಾಡಲು ಕಾರಣವೇನು? ಹವಿರ್ಭಾಗದ ಗೊಡವೆ ನಿನಗೇಕೆ ಬೇಕು? ಎಲಾ ದಕ್ಷ, ನಾನು ಯಾವ ತಾಯಿಯ ಉದರದಲ್ಲಿ ಉದ್ಭವಿಸಿ ಬಂದವನಲ್ಲ, ಶಿವನ ಸಿಕ್ಕಿನೇತ್ರದೊಳು ಉದ್ಭವಿಸಿದ ಹರ್ರ ಕುಮಾರನಾದಂತ ವೀರಾದಿ ವೀರಭದ್ರನೇ ನಾನು. ನನ್ನ ತಂದೆಗೆ ಸಲ್ಲಬೇಕಾದ ಆವಿರ್ಭಾಗ ಕೊಡುವಿಯೋ ಅಥವಾ ಯುದ್ಧಕ್ಕೆ ಸಿದ್ಧನಾಗುವಿಯೋ? ಎಲೋ ಕುಮಾರ, ನಿನ್ನ ತಂದೆ ನನಗೆ ಅಳಿಯನಾಗಬೇಕು, ನೀನು ನನ್ನ ಮೊಮ್ಮಗನಾಗಬೇಕು, ನನ್ನ ರಾಜ್ಯದಲ್ಲಿ ಉಟ್ಟು ಉಂಡು ಆನಂದವಾಗಿ ಕಾಲ ಕಳೆ. ಹವಿರ್ಭಾಗ ಬೇಕಿದ್ರೆ ನಿನ್ನ ತಂದೆಯನ್ನು ಕಳುಹಿಸು ನನ್ನ ಕೂಡ ಯುದ್ಧಕ್ಕೆ. ಎಲ್ಲ ದಕ್ಷ, ಮೊದಲ ಈ ಹಸುವಿನ ಯುದ್ಧವನ್ನು ಮಾಡಿ ಪ್ರವೀಣನಾಗು, ನಂತರ ನನ್ನ ತಂದೆಯೊಡನೆ ಯುದ್ಧವನ್ನು ಮಾಡುವಂತಲ ನೀತ ಯುದ್ಧಕ್ಕೆ ಸಿದ್ಧನಾಗಲು ಕೆಟ್ಟ ಅದುಮ. ಎಲೋ ಪೋರ, ಸಿದ್ಧನಾಗು ಯುದ್ಧಕ್ಕೆ. ಎಲ್ಲ ದೇವರಿಗೂ ದಿಟ್ಟನಾದ ವೀರಭದ್ರ ಸ್ವಾಮಿ, ನಾನು ವಿಧಿವೆಯಾಗಿ ಬಾಳಲಾರೆ. ನನ್ನ ಪತಿಯ ಶಿರಸ್ಸನ್ನು ಹಾರಿಸಿದಂತೆ ನನ್ನ ಶಿರಸ್ಸನ್ನು ಹಾರಿಸುವಂಥವರಾಗಿರಿ. ಅಮ್ಮ, ನಿನ್ನ ಪತಿಯ ಶಿರಸ್ಸು ಅಗ್ನಿಯಲ್ಲಿ ದಗ್ಧವಾಗಿ ಹೋಗಿರುವುದು, ಆದ್ದರಿಂದ ಇವನಿಗೆ ಕುರಿತಲೆಯನ್ನೇ ಹಚ್ಚಿ ಸಜೀವನಾನಿಗೆಯನ್ನಾಗಿ ಮಾಡುವೆನೆಂದು ವೀರಭದ್ರದೇವರು ದಕ್ಷಬ್ರಹ್ಮನ ಅರಿದಲಿಗೆ ಕುರುದಲೆಯನ್ನು ಹಚ್ಚಿ ಪರಮಾತ್ಮನ ಸನ್ನಿಧಿಗೆ ಬರುವಂತವರಾದರು. ಹೇ ಎಲ್ಲ ದೇವರಿಗೆ ತಿಟ್ಟನಾದ ಪರಮಾತ್ಮ, ನಾವು ಮಾಡಿದ ಅಪರಾಧವನ್ನು ಮನ್ನಿಸಬೇಕು ದೇವ. ಬ್ರಹ್ಮ, ನಿನಗೆ ಈ ಬುದ್ಧಿ ಮೊದಲೇ ಬಂದಿದ್ದರೆ ನಿನ್ನ ತಲೆ ಹೋಗಿ ಕುರಿತಲೆ ಬರಲು ಕಾರಣವೇನಿತ್ತು? ಇನ್ನಾದರೂ ಧರ್ಮದಿಂದ ರಾಜ್ಯಭಾರ ಮಾಡುತ್ತಾ ಹೋಗು. ಪರಮಾತ್ಮ, ನನಗೆ ರಾಜ್ಯ ಭಂಡಾರ ಯಾವುದು ಬೇಡ, ನನಗೆ ಮುಕ್ತಿ ಮಾರ್ಗಕ್ಕೆ ಅವಕಾಶ ಮಾಡಿಕೊಡಿ. ಕೆಳಗುರಿದೇ ಇದುವರೆಗೆ ಜನಪದ ಸಂಗೀತದಲ್ಲಿ ದಕ್ಷಬ್ರಹ್ಮನ ಯಾಗ ಇದನ್ನು ಕೇಳಿದಿರಿ. ಈಗ ಕೇಳಿ ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ರಂಗಗೀತೆಯನ್ನು. ಕೈದನ ಕಟ ಬದ್ಧನಾಗೂತ ಬುದ್ಧನಿ ಪರಿ ಕೈದನ ಕಟ ಬದ್ಧನಾಗೂತ ಯುದ್ಧದಲ್ಲಿ ಭರತನಲ್ಲಿ